ಬೇಡಿ ಕೊಂಬುವೆನು ತ್ರೇ ಗುರುವೆ ನಿನ್ನನು ಮರೆಯಲಾರೆನು ಬೇಡಿ ಕೊಂಬುವೆನಯ್ಯ ನಿನಗೆ ಗಾಢ ಪದವಿ ನೀಡೋ ಎನಗೆ ಬೇಡಿ ಕೊಂಬುವೆನಯ್ಯ ನಿನಗೆ ಗಾಢ ಪದವಿಯ ನೀಡೋ ಎನಗೆ ರೂಢಿಯೋಳ್ ಮಾತ್ರೆ ಗುರು ದಯಳುವೆಂದು ಕರಗೊಟ್ಟಿ ಬೇಡಿ ಕುಂಬುವೆನು ಹೇ ಗುರುವೆ ನಿನ್ನನು ಮರೆಯಲಾರೆನು ಮೊದಲು ಎನ್ನನ್ನು ಬದಿಯಲ್ಲಿ ಕರೆದು ಮುದದಿ ನೋಡಿನ್ನು ಆ ಮುದದಿ ನಿನ್ನ ಮತಿಯೊಳಿರುವೆನು ಚದುರ ನಿನ್ನ ಮಧುರ ಪಣವ ಹೃದಯ ಕಮಲದಲ್ಲಿ ಸೇರಿ ಚದುರ ನಿನ್ನ ಮಧುರ ಪ್ರಣವ ಹೃದಯ ಕಮಲದಲ್ಲಿ ಸೇರಿ ಸದಮಲ ಗುಣ ಸಾಂಬ ಶಿವನೆ ಕರುಣದಿಂದ ಸಲವು ತಂದೆ ಕುಂಬುವೆನು ಹೇ ಗುರುವೆಯನ್ನು ಮರೆಯಲಾರೆನು ಆರು ಸ್ಥಳಗಳು ಮೇಲಿರುವ ಒತ್ತು ಮೂರು ಪೀಠಗಳು ಆ ಮೂಲ ಪೀಠ ಏರಿ ನೋಡಲು ಸಾರೆ ಕೋಗುವಂತ ಸರ್ವನಾದ ಸಂಪು ಕೇಳುತ್ತಿರಲು ಸಾರೆ ಕೋಗುವಂತ ಸರ್ವನಾದ ಸಂಪು ಕೇಳುತ್ತಿರಲು ಹೀರ ನಿನ್ನಯ ಮೂಲ ದೊಟ್ಟೆ ತಾರಕಂಗಳಲ್ಲಿ ತೋರಿ ಬೇಡಿ ಕುಂಬುವೆನು ರೇ ಗುರುವೆ ನಿನ್ನನು ಮರೆಯದ ತುಂಬಿರುವ ಕುಂಭ ಕೋಣ ಮಜ್ಜದೆ ಸಂಭ್ರಮದೆ ಬೆಳಗುವ ಜಂಬು ದೀಪದೆ ಶಂಭೋ ನಿನ್ನ ದಿವ್ಯ ಚರಣ ಶಂಭೋ ನಿನ್ನ ದಿವ್ಯ ಚರಣ ನಂಬಿ ಹಿಂಬಾಲತ್ತಿ ಬಂದೆ ಗಂಗಾಧರನೆಯನ್ನ ಭವಗಳು ಎಂದಿಗೂ ಇಲ್ಲದಂಗ ಮಾಡು ಬೇಡಿ ಕುಂಬುವೆನು ಹೇ ಗುರುವೆ ಎನ್ನನು ಮರೆಯಲಾರೆನು ದೇಶ ಕದಿಕನು ದಾರಿದ್ರ್ಯ ದೋಷ ಕಳೆದು ಪೊರೆಯುವನು ಕದಿಕನು ದಾರಿದ್ರ್ಯ ದೋಷ ಕಳೆದು ಪೊರೆಯುವನು ನಂಬಿದ ಭಕ್ತಗೆ ಒಲಿದು ಕಾಣುವನು ದರೆಯೊಳಗಿಕ ಹೆಮ್ಮೊಡಗಿ ಈಶ ಪ್ರಭು ದೇವ ನಿಮ್ಮ ಧರೆಯೊಳಗಿಕ ಹೆಮ್ಮೊಡಗಿ ಈಶ ಪ್ರಭು ದೇವ ನಿಮ್ಮ ಕರುಳನೆಂದೋ ಕರವ ಬಿಡೆದು ನಿತ್ಯ ತೋರೋ ಮುಕ್ತಿ ಪದವ ಬೇಡಿ ಕೊಂಬುವೆನು ಶ್ರೀ ಗುರುವೆ ನಿನ್ನನು ಮರೆಯಲಾರೆನು ಬೇಡಿ ಕೊಂಬುವೆನು ಶ್ರೀ ಗುರುವೆ ನಿನ್ನನು ಮರೆಯಲಾರೆನು ಬೇಡಿ ಕೊಂಬುವೆನು ಶ್ರೀ ಗುರುವೆ ನಿನ್ನನು ಬೇಡೆ ಕೊಂಬುವೆನಯ್ಯ ನಿನಗೆ ಬೇಡೆ ಕೊಂಬುವೆ ಬೇಡೆ ಕೊಟ್ಟಿಯೋ ಮಾತ್ರೆ ಗುರು ದಯಳೋ ಬಂದು ಶರ ಕೊಟ್ಟಿ ಬೇಡಿ ಕೆಂಬುವನು ಹೇ ಗುರುವೇ ನಿನ್ನನ್ನು ಮರೆಯ ಹೇ ಗುರುವೇ ನಿನ್ನನ್ನು ಮರೆಯ ವಾಲ್ಮೀಕಿಯ ಕರ್ನಾಳ ಹಾಗೂ ಸಂಗಡಿಗರಿಂದ ಇನ್ನೊಂದು ತತ್ವಪದ. ಹುಷಾರಿ ಹೇಳ್ತಾನನ್ನ ಗುರು ಎನ್ನಗೊಂದು ಹುಷಾರಿ ಹೇಳ್ತಾನ ಸಾಸಿಗೊಮ್ಮೆ ಹುಷಾರಿ